ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಕೃಷಿ ಪದ್ಧತಿ ಹಾಗೂ ಮಾರುಕಟ್ಟೆಯಲ್ಲಿನ ಅನುಭವ, ಈ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿಕ ದಂಪತಿಗಳಾದ ರವಿಕಿರಣ್ ಹಾಗೂ ಎವಿ ಶುಭಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಣದ ಮೂಲಕ ಎಣ್ಣೆಯನ್ನ ಉತ್ಪಾದನೆಯನ್ನ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇರತಕ್ಕಂತಹ ಇಬ್ಬರು ದಂಪತಿಗಳನ್ನ ನಾನಿವತ್ತು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಅವರು ವೃತ್ತಿಯಿಂದ ಇಂಜಿನಿಯರ್, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಆದರೂ ಕೂಡ ಕೃಷಿಯ ಮೇಲೆ ಅಪಾರ ಪ್ರೀತಿಯನ್ನ ಇಟ್ಕೊಂಡು ಕೃಷಿಯನ್ನ ಮಾಡ್ತಾ ಅದರ ಜೊತೆ ಜೊತೆಗೆ ಎಣ್ಣೆಯ ಮಹತ್ವವನ್ನ ಅರಿತು ಇತ್ತೀಚೆಗೆ ಏನು ಎಣ್ಣೆ ಸಾಕಷ್ಟು ಕಲಬೆರಕೆ ಆಗ್ತಾ ಇದೆಯೋ, ಬೇರೆ ತರದ ಸಮಸ್ಯೆಗಳು ಉಂಟಾಗ್ತಾ ಇದೆಯೋ, ಅದನ್ನ ತಡೆಯುವ ನಿಟ್ಟಿನಲ್ಲಿ ಶುದ್ಧವಾದಂತಹ ಎಣ್ಣೆಯನ್ನ ಉತ್ಪಾದನೆಯನ್ನ ಮಾಡಿ ಅದನ್ನ ನಮ್ಮ ನೆರೆಹೊರೆಯವರಿಗೆ ಮತ್ತೆ ಸಮಾಜಕ್ಕೆ ಅದನ್ನ ಅರ್ಪಿಸ್ತಾ ಇದ್ದಾರೆ. ಹೇಗೆಲ್ಲ ಮಾಡ್ತಾ ಇದ್ದಾರೆ, ಯಾಕೆ ಅವರ ವೃತ್ತಿಯಿಂದ ಇಂಜಿನಿಯರ್ ಆದರೂ ಕೂಡ ಈ ಒಂದು ಪ್ರವೃತ್ತಿಯನ್ನ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ರವಿಕಿರಣ್ ಅವರೇ, ನಿಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ರವಿಕಿರಣ್ ಅವರ ಧರ್ಮಪತ್ನಿ ಎವಿ ಶುಭಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ರವಿಕಿರಣ್, ಎಷ್ಟು ವಯಸ್ಸು ತಮಗೆ? ನನಗೆ 36 ವರ್ಷ. 36 ವರ್ಷ. 36 ವರ್ಷ ಏನು ಓದಿದ್ರಿ ತಾವು? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಏನು ವೃತ್ತಿ ಮಾಡ್ತೀರಿ? ನಾನು ಬಾಷ್ ಕಂಪ್ನಿನಲ್ಲಿ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಶುಭಾ ಅವರೇ, ನೀವು ಏನು ಓದಿದ್ರಿ? ನಾನು ಓದಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮಾಡ್ತಿರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರವಿಕಿರಣ್, ನಿಮಗೆ ಕೃಷಿಯ ಬಗ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ನನಗೆ ಮೊದಲಿಂದನೂ ಕೃಷಿ ಮೇಲೆ ಇಂಟ್ರೆಸ್ಟ್ ಇತ್ತು, ಆದರೆ ಫ್ಯಾಮಿಲಿನಲ್ಲಿ ಯಾರೂ ಕೃಷಿ ಬ್ಯಾಕ್ಗ್ರೌಂಡ್ ಇಂದ ಇಲ್ಲದೇ ಇದ್ದಿದ್ದರಿಂದ ನಾನು ಬೇರೆ ಯಾವ್ದಾರ ಒಂದು ಫೀಲ್ಡ್ ಚೂಸ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಇಂಜಿನಿಯರಿಂಗ್ ಓದಿದೆ. ಆಮೇಲೂ ನನಗೆ ಕೃಷಿ ಕಡೆ ಬರೋ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಮ್ಮದೇ ಸ್ವಂತ ಜಮೀನು ತಗೊಂಡು ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವಿಬ್ರು ಅಮೆರಿಕನಲ್ಲಿ ಇದ್ದಾಗ ಈ ಜಮೀನನ್ನ ಕೊಂಡ್ಕೊಂಡಿದ್ವಿ. ಅದಾದ್ಮೇಲಿಂದ ಅಲ್ಲಿಂದ ವಾಪಸ್ ಬಂದು ನಾವು ಕೃಷಿ ಚಟುವಟಿಕೆನಲ್ಲಿ ತೊಡಗಿಸ್ಕೊಂಡಿದೀವಿ. 2017 ಕೃಷಿನಲ್ಲಿ ತೊಡಗಿಸ್ಕೊಂಡಿದೀವಿ. ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು? ಅಮ್ಮ ಕೊರಟಗೆರೆ ಗವರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆದ್ರು, ಅಪ್ಪ ಟ್ರಾನ್ಸ್ಪೋರ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ರು ತುಮಕೂರಿನಲ್ಲಿ ಕೆಲಸ ಮಾಡ್ತಿದ್ದಿರಿಂದ ನಮ್ಗೆ ಯಾವುದೇ ಕೃಷಿನಲ್ಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಆದ್ರೂ ನನಗೆ ಕೃಷಿನಲ್ಲಿ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಕೃಷಿ ಭೂಮಿ ತಗೊಂಡ್ವಿ ನಾವು. ಕೃಷಿಯಲ್ಲಿ ಹೇಗೆ ಆಸಕ್ತಿ ಬಂತು? ಯಾಕೆ ಅಂತ ಅಂದ್ರೆ ನಿಮ್ಗೆ ಜಮೀನು ಇರಲಿಲ್ಲ, ಗದ್ದೆ ಇರಲಿಲ್ಲ, ತೋಟ ಇರಲಿಲ್ಲ, ಅಪ್ಪ ಅಮ್ಮನು ಕೂಡ ಕೃಷಿ ಕೆಲಸಗಳನ್ನೇನು ಮಾಡ್ತಾ ಇರಲಿಲ್ಲ. ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಬಂತು ಅದ್ರ ಬಗ್ಗೆ? ಅಜ್ಜಿ ಮನೆಯಲ್ಲಿ ಇತ್ತು. ಸಣ್ಣ ವಯಸ್ಸಿನಲ್ಲಿ ಅಜ್ಜಿ ಮನೆಯಲ್ಲಿ ಆಲೂಗಡ್ಡೆ ಬೆಳೆಯೋರು, ರಾಗಿ ಬೆಳೆಯೋರು, ಮತ್ತೆ ತೋಟ ಇತ್ತು ಅವ್ರದ್ದು. ಅದನ್ನೆಲ್ಲ ಅವರು ಮಾರ್ಕೊಂಡ್ಬಿಟ್ರು, ಕಾರಣಾಂತರಗಳಿಂದ ಮಾರ್ಕೊಂಡ್ರು. ನನಗೂ ಸಣ್ಣ ವಯಸ್ಸಿನಲ್ಲಿ ನನಗೆ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇದ್ದಾಗ ಅಲ್ಲಿ ಕೆಲಸ ಮಾಡಿದ್ದ ನೆನಪುಗಳು, ಹಾಗಾಗಿ ನನಗೆ ಅದರಲ್ಲೇ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ಅವ್ರು ಮಾರ್ಕೊಂಡ್ಮೇಲೆ ಬೇರೆ ಏನು ಯಾವುದು ಸೋರ್ಸ್ ಇರಲಿಲ್ಲ, ನಂದೇ ಕೊಂಡ್ಕೊಳ್ಳೋ ಅಂತ ಆಸಕ್ತಿ ಇತ್ತು, ಹಾಗಾಗಿ ನಾನು ಕೃಷಿ ಭೂಮಿ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಶುಭ, ನಿಮಗೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ಇದೆಯಾ? ಹೇಗೆ? ಆಕ್ಚುಲಿ ಅವರು ಮಾಡ್ತಿರೋದು ಒಂದು ಇಂಟ್ರೆಸ್ಟ್ ಇಂದ ನನಗೂ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ನಾನು ಇಂಥದ್ದೇ ಕೆಲಸ ಮಾಡಬೇಕು ಮಾಡಬಾರ್ದು ಅಂತೇನಿಲ್ಲ, ಎಲ್ಲಾ ತರನು ನಾನು ಇನ್ವಾಲ್ವ್ಮೆಂಟ್ ತೊಡಗಿಸ್ಕೊಳ್ತೀನಿ. ಸೊ ಹಾಗಾಗಿ ಅವರು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಅದನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಕೃಷಿಯಲ್ಲಾಗ್ಲಿ ಗಾಣದಲ್ಲಾಗ್ಲಿ ಎಲ್ಲದರಲ್ಲೂ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಕೃಷಿ ಬಗ್ಗೆ ನಿಮಗೆ ಏನಾದರೂ ಅನುಭವಗಳಿತ್ತ ತಂದೆ ತಾಯಿ ಅಥವಾ ಹಿಂದಿನಿಂದ? ಇಲ್ಲ, ಯಾರು ಕೃಷಿಯಿಂದ ಬಂದಿಲ್ಲ, ಕೃಷಿ ಬ್ಯಾಕ್ಗ್ರೌಂಡ್ ನಮ್ದಲ್ಲ, ಹಾಗಾಗಿ ಅವರು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಅನುಭವ ನನಗೆ. ರವಿಕಿರಣ್, ನೀವು ಅಮೆರಿಕದಲ್ಲಿ ಇದ್ದೆ ಅಂತ ಹೇಳಿದ್ರಿ, ಎಷ್ಟು ವರ್ಷಗಳ ಕಾಲ ಅಲ್ಲಿದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ? 5 ವರ್ಷ ಇದ್ದೆ ಅಲ್ಲೇನೆ, ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಏನಾದ್ರೂ ನಿಮ್ಗೆ ಪ್ರೇರೇಪಣೆಗಳು ಸಿಗ್ತಾ ಇದಕ್ಕೆ, ಕೃಷಿಗಾಗ್ಲಿ ಅಥವಾ ಎಣ್ಣೆ ಉತ್ಪಾದನೆ ಮಾಡ್ಲಿಕ್ಕಾಗ್ಲಿ? ಅಲ್ಲಿಂದ ಏನಿಲ್ಲ, ಇಲ್ಲಿ ಬಂದೇ ಮಾಡಿದ್ದು. ಕೃಷಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರಿ, ಆದ್ರೆ ಭೂಮಿ ಇರಲಿಲ್ಲ ನಿಮಗೆ, ಭೂಮಿಯನ್ನ ಕೊಳ್ಳುವಂತದ್ದು ಅನಿವಾರ್ಯ ಆಯ್ತು. ಎಲ್ಲಿ ಕೊಂಡ್ಕೊಂಡ್ರಿ, ಹೇಗೆ ಕೊಂಡ್ಕೊಂಡ್ರಿ? ಹಾಸನ ಡಿಸ್ಟ್ರಿಕ್ಟ್ ಹೊಳೆ ನರಸೀಪುರ ತಾಲೂಕ್ನಲ್ಲಿ ಒಂದು ಜಮೀನು ಕೊಂಡ್ಕೊಂಡು ಮಾಡ್ತಾ ಇದೀವಿ. ಇವಾಗ ಎಷ್ಟು ಎಕರೆ ಜಮೀನ್ ಇದೆ ನಿಮ್ಗೆ? ಈಗ 8 ಎಕರೆ ಜಮೀನ್ ಇದೆ. 8 ಎಕರೆನಲ್ಲಿ ಏನೇನು ಬೆಳೆದಿದ್ದೀರಿ? ತೆಂಗಿದೆ, ಅದಾದ್ಮೇಲೆ ಇವಾಗ ಅಡಿಕೆ ಮಾಡಿದೀವಿ, ಮತ್ತೆ ಬಾಳೆ ಮಾಡಿದೀವಿ, ಸಣ್ಣ ಸಣ್ಣ ಬೆಳೆಗಳನ್ನು ಮಾಡ್ಕೊಳ್ತಾ ಇದೀವಿ. ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನೀವು ಒಂದಷ್ಟು ಕೃಷಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ರಾಸಾಯನಿಕಗಳನ್ನ ಬಳಸೋದಿಲ್ಲ, ಮತ್ತೆ ಅಲ್ಲಿರ್ತಕ್ಕಂತಹ ಏನು ಸೂಕ್ಷ್ಮ ಪರಿಸರ ಅಂತ ಹೇಳಿ ಕರಿತೀವೋ ಅದಕ್ಕೆ ಧಕ್ಕೆ ಆಗದ ಹಾಗೆ ಕೃಷಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಾ. ಹೇಗೆಲ್ಲ ಮಾಡ್ತಾ ಇದ್ದೀರಾ, ಯಾವ್ಯಾವ ತತ್ವಗಳನ್ನ ಅನುಸರಿಸ್ತಾ ಇದ್ದೀರಿ? ನಾವು ನ್ಯಾಚುರಲ್ ಫಾರ್ಮಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನಮ್ಮ ಜಮೀನಿಂದ ಯಾವುದೇ ಒಂದು ಕಡ್ಡಿನೂ ಆಚೆ ತಗೊಂಡೋಗೋದಿಲ್ಲ, ಕಾಯಿ ಅಥವಾ ಕೊಬ್ಬರಿ ಬಿಟ್ಟರೆ ಇನ್ಯಾವುದನ್ನು ಆಚೆ ತರೋದಿಲ್ಲ, ಮತ್ತೆ ಆಚೆಯಿಂದನೂ ನಮ್ಮ ಜಮೀನ್ಗೆ ಯಾವುದನ್ನು ತರೋದಿಲ್ಲ. ಯಾವುದೇ ಫರ್ಟಿಲೈಸರ್ಸ್ ಆಗಲಿ ಅಥವಾ ಬೇರೆ ಯಾವುದೇ ತರಹದ ಪ್ರಾಡಕ್ಟ್ಸ್ನು ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಜಮೀನಲ್ಲಿ ಏನು ಬರುತ್ತೆ, ಕಳೆಗಳು ಬರುತ್ತೆ, ಕಳೆಯನ್ನೇ ಕಟ್ ಮಾಡ್ತೀವಿ, ಅದನ್ನೇ ಟ್ರಂಚ್ ಸಿಸ್ಟಮ್ ಮಾಡಿದ್ದೀನಿ ನನ್ನ ತೋಟದಲ್ಲಿ ಪೂರ್ತಿ. ಆ ಟ್ರಂಚ್ ಒಳಗಡೆ ಹಾಕ್ತೀವಿ, ಬಂದಿದ್ದು ಕಾಯಿ ಮೊಟ್ಟೆನೂ ಕೂಡ ಗರಿಗಳನ್ನ ಎಲ್ಲದನ್ನೂ ಟ್ರಂಚ್ ಒಳಗಡೆ ಹಾಕಿ ಅದು ಕರಗ್ದಂಗೆ ಮತ್ತೆ ಅದೇ ಟ್ರಂಚ್ಗೆ ತುಂಬ್ತಾ ಹೋಗ್ತೀವಿ. ಇದರಿಂದ ಬಾರೆ ಮೇಲಿನ ಜಮೀನ್ ಆದ್ರೂ ಇವಾಗ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ನ್ಯಾಚುರಲಿ ಡೆವಲಪ್ ಆಗ್ತಾ ಇದೆ ತೋಟ. ಈಗ ಟ್ರಂಚ್ ಸಿಸ್ಟಮ್ ಅಂತ ಹೇಳಿದ್ರಿ, ಟ್ರಂಚ್ ಅನ್ನ ಎಷ್ಟುದ್ದ ಮಾಡ್ತೀರಾ, ಎಷ್ಟು ಅಗಲ ಮಾಡ್ತೀರಾ, ಮತ್ತೆ ಎಲ್ಲಿ ಮಾಡ್ತೀರಾ? ಯಾಕೆ ಅಂತಂದ್ರೆ ಅಲ್ಲಿ ಏನ್ ಕರಗುತ್ತೋ ಅದಲ್ಲೇ ಯುಟಿಲೈಸ್ ಆಗತರ ನೀವು ಮಾಡ್ಕೊಂಡಿದ್ದೀರಾ, ಅದನ್ನ ಬೇರೆ ಕಡೆ ತಂದು ಹಾಕುವಂತದ್ದು ಆ ತರದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಟ್ರಂಚ್ ಸಿಸ್ಟಮ್ ಅಂದ್ರೆ ತೆಂಗಿನ ಮರದಿಂದ 9 ಅಡಿ ಬಿಟ್ಟು ಟ್ರಂಚಸ್ ನ ಮಾಡ್ತೀವಿ. ಆ ಟ್ರಂಚ್ ಒಳಗಡೆ 3 ಅಡಿ ಅಗಲ, ಆಳ ಬಂದು 1.5-2 ಅಡಿ ಆಳ ಮಾಡ್ತೀವಿ. ಅದ್ರೊಳಗಡೆಗೆ ತೋಟದ ಯಾವುದೇ ವೇಸ್ಟ್ ಇರ್ಬೋದು, ಕಳೆಗಳಾಗ್ಲಿ, ಗರಿಗಳಾಗ್ಲಿ, ಕಾಯಿ ಮೊಟ್ಟೆ ಆಗ್ಲಿ, ಎಲ್ಲಾವುದನ್ನು ಅದಕ್ಕೆ ತುಂಬ್ತೀವಿ. ಅದಕ್ಕೆ ಸ್ವಲ್ಪ ನೀರ್ ಕೊಡ್ತಾ ಹೋಗ್ತೀವಿ ಮಧ್ಯ ಮಧ್ಯ, ಅದು ಕರಗ್ದಂಗೆ ಮತ್ತೆ ಹೊಸ ತ್ಯಾಜ್ಯಗಳನ್ನ ತುಂಬ್ತಾ ಹೋಗ್ತೀವಿ. ಅದ್ರ ಮೇಲೆ ಆದಾಗ ನಾವು ಜೀವಾಮೃತನ ಕೊಡ್ತೀವಿ, ಇಲ್ಲ ಸಗಣಿ ಇತ್ತು ಅಂದ್ರೆ ಸಗಣಿನ ನೀರ್ ಮಾಡಿ ಹಾಕ್ತೀವಿ, ಇಲ್ಲ ಅಂದಾಗ ಬರೀ ನೀರನ್ನ ಮಾತ್ರ ಕೊಡ್ತೀವಿ. ಇದರಿಂದ ನಮ್ಮ ತೋಟ ತುಂಬಾ ಇಂಪ್ರೂವ್ ಆಗಿದೆ. ಯಾವುದೇ ಗೊಬ್ಬರಗಳನ್ನು ಕೊಡದೇ ಇದ್ರು ನಮ್ಗೆ ವರ್ಷ ಪೂರ್ತಿ ಆ ಗಿಡಗಳು ಆರೋಗ್ಯವಾಗಿದೆ. ಈಗ ತೆಂಗಿನ ಗರಿಯಿಂದ ಹಿಡಿದು ಎಲ್ಲದನ್ನು ಅದರೊಳಗೆ ತುಂಬತೀರಿ? ಹೌದು. ತೆಂಗಿನ ಮೊಟ್ಟೆನೂ ಕೂಡ ತುಂಬೋದೇ? ಖಂಡಿತ ತುಂಬೋದು, ತೆಂಗಿನ ಮೊಟ್ಟೆನೂ ತುಂಬತಾ ಇದೀವಿ ನಾವು ಇವತ್ತು. ಎಷ್ಟು ದಿವಸಕ್ಕೆ ಅಥವಾ ತಿಂಗಳಿಗೆ ಅದು ಕರಗುತ್ತೆ? ಜೀವಾಮೃತ ಕೊಟ್ರೆ ಅಥವಾ ಸಗಣಿ ನೀರ್ ಮಾಡಿ ಹಾಕಿದ್ರೆ ಬೇಗ ಕರಗುತ್ತೆ, 1-8 ತಿಂಗಳಲ್ಲಿ ಕರಗುತ್ತೆ. ಇಲ್ಲ ಅಂದ್ರೆ 1 ವರ್ಷದವರೆಗೂ ತಗೊಳತ್ತೆ, 1 ವರ್ಷ 1.5 ವರ್ಷ ತಗೋಬಹುದು. ಆದ್ರೆ ಅದು ಕರಗ್ದಂಗೆ ನಾವು ಹೊಸ ಮೊಟ್ಟೆಗಳನ್ನ ತುಂಬತಾ ಹೋಗ್ತೀವಿ. ಈಗ ಟ್ರಂಚ್ ಅಂತ ಹೇಳಿದ್ರೆ ಭೂಮಿ ಮಟ್ಟಕ್ಕೆ ಅದನ್ನು ತುಂಬತೀರಾ ಅಥವಾ ಇನ್ನು ಎತ್ತರಕ್ಕೆ ಹಾಕಂತ ಸಾಧ್ಯತೆ ಇರುತ್ತೆ? ಹೇಗೆ? ಸ್ವಲ್ಪ ಮೇಲಕ್ಕೂ ಹಾಕ್ತೀವಿ, ಅದು ಕರಗ್ದ ಹಾಗೆ ಕೆಳಗಡೆ ಗಿಳಿಯುತ್ತೆ. ಒಂದ್ ಸ್ವಲ್ಪ ಮಣ್ಣನ್ನು ಕೊಡ್ತೀವಿ ಮಧ್ಯ ಮಧ್ಯ, ಕೆಲವು ಸತಿ ಮೇಲ್ಗಡೆನು ಆಗುತ್ತೆ, ಇಲ್ಲ ಮಟ್ಟಕ್ಕೆ ತುಂಬಿದ್ರು ತುಂಬತೀವಿ. ಈಗ ಜೀವಾಮೃತವನ್ನ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಹೇಗೆ ಹಾಕ್ತೀರಾ ಅದನ್ನ, ಎಷ್ಟು ದಿವಸಕ್ಕೆ ಹಾಕ್ತೀರಾ ಮತ್ತೆ ಹೇಗೆ ಹಾಕ್ತೀರಾ? ಜೀವಾಮೃತನ ನಾವು ಸಗಣಿ ಮತ್ತೆ ಗಂಜಲ ಬೆಲ್ಲ ಮತ್ತೆ ಕಾಳುಗಳನ್ನ ಸೇರಿಸಿ ಮಾಡಿರ್ತೀವಿ. ಈ ಜೀವಾಮೃತ ತಯಾರಿಸಿ 1-7 ದಿನ ಆದ್ಮೇಲೆ ಡ್ರಮ್ ಅಲ್ಲಿ ಮಾಡಿಟ್ಟಿರ್ತೀವಿ, 200 ಲೀಟರ್ ಡ್ರಮ್ ಅಲ್ಲಿ ಅದನ್ನ ತೆಗೆದು ಸುರಿದು ಬಿಡ್ತೀವಿ ಆ ಟ್ರಂಚ್ಗೆ, ಅದು ಕರಕೊಳ್ಳುತ್ತೆ. ಏನು ರಿಸಲ್ಟ್ ಸಿಗ್ತಾ ಇದೆ ಅದರಲ್ಲಿ ನಿಮಗೆ? ಇದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ, ಗೊಬ್ಬರ ಬೇಗ ಆಗುತ್ತೆ, ಮತ್ತೆ ಅದನ್ನ ಬಿಟ್ಟು ಸಾಯಿಲ್ ಫರ್ಟಿಲಿಟಿ ತುಂಬಾ ಚೆನ್ನಾಗಿದೆ. ಇದನ್ನ ಬಿಟ್ಟು ನಾವು 10 ತರದ ಧಾನ್ಯಗಳನ್ನ ಹಾಕ್ಬಿಟ್ಟು ಹಸಿರೆಲೆ ಗೊಬ್ಬರನು ಮಾಡ್ತೀವಿ, ಅದನ್ನು ಅರಗಿಸ್ಬಿಡ್ತೀವಿ ಭೂಮಿಗೆ. ಹಾಗಾಗಿ ನಮ್ಗೆ ಬಾರೆ ಮೇಲಿನ ಜಮೀನ್ ಆದ್ರೂ ಇವಾಗ ನಮ್ಗೆ ಫರ್ಟಿಲಿಟಿ ಚೆನ್ನಾಗಿ ಆಗ್ತಾ ಇದೆ, ಕೈನಲ್ಲೇ ಮಣ್ಣನ್ನು ತೆಗಿಬಹುದು, ಆತರ ಚೇಂಜಸ್ ಕಾಣಿಸ್ತಾ ಇದೆ ಇವಾಗ. ಮೊದ್ಲು ನಡ್ಕೊಂಡು ಹೋಯ್ತು ಅಂದ್ರೆ ಕಾಲೆಲ್ಲ ಕುಯ್ಯೋಷ್ಟು ಹೊರಟು ಜಮೀನು, ಇವಾಗ ಮೃದು ಆಗ್ತಾ ಇದೆ ಇವಾಗ ಜಮೀನು. ಈ ಎಲ್ಲ ಕೆಲಸಗಳಿಗೆ ಶುಭ ನೀವು ಹೇಗೆ ನೆರವಾಗ್ತಿದ್ರ ಸರ್? ಈಗ ಅವರು ಕೃಷಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಒಬ್ರು ಸಪೋರ್ಟರ್ಸ್ ಅಂತ ಬೇಕಾಗೇ ಇರುತ್ತೆ. ಹಾಗಾಗಿ ಅವರು ಶುರು ಮಾಡಿದ ಕೆಲಸನ ನಾನು ಕಂಟಿನ್ಯೂ ಮಾಡಿಕೊಂಡು ಏನೇ ಒಂದು ಕೆಲಸ ಆಗ್ಬೇಕಾದ್ರೂ ಅಲ್ಲಿ ನೋಡಿಕೊಂಡು ಆ ತರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಲಾಸ್ ಆಫ್ ಪೇನ್ ಅಲ್ಲಿ ಇದ್ದೆ ಒನ್ ಇಯರ್. ಸೊ ಅವರು ಸ್ಟಾರ್ಟ್ ಮಾಡಿದಾಗ ಕೃಷಿ ಚಟುವಟಿಕೆನಲ್ಲಿ 120 ಮರ ಇತ್ತು ಪ್ರೀವಿಯಸ್ಲಿ. ಅದು ಬಿಟ್ಟು ಅವರು ಒಂದು 300 ತೆಂಗಿನ ಸಸಿನ ಹಾಕ್ಸಿದ್ರು. ಅದನ್ನ ನೋಡ್ಕೊಳ್ಳೋದ ಕೆಲಸನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಲ್ಲಿ ಕೆಲಸ ಮಾಡಿಸೋದಾಗ್ಲಿ, ಅದಕ್ಕೆ ನೀರ್ ಕೊಡ್ಸೋದು, ಈಗ ಬೇಸಿಗೆ ಟೈಮಲ್ಲಿ ಒಂದು ಟೈಮಲ್ಲಿ ನೀರ್ ಬಿಡ್ತಾರೆ, ಆ ಟೈಮಲ್ಲಿ ಹಾಕಿಸ್ಬೇಕು, ಅದ್ ಹಾಕಿದಾರ, ಮರ ಯಾವ್ದಾದ್ರು ಒಣಗ್ತಿದ್ಯಾ ನೋಡ್ಕೊಳ್ಳೋದಾಗ್ಲಿ, ಹುಕ್ಕೆ ಓಡಿಸೋದು ಒಂದು ಕೆಲಸಗಳು, ಜಮೀನಿಗೆ ಬೇಕಾಗಿರೋಂತ ಒಂದು ಸವಲತ್ತುಗಳು ನಮ್ಗೆ ಆಫೀಸಿಗೆ ಹೋಗಿ ಕೆಲಸ ಮಾಡಿಸ್ಬೇಕಾಗತ್ತೆ, ಆ ಕೆಲಸಗಳನ್ನೆಲ್ಲ ಮಾಡಿಸಿದ್ದೀನಿ. ಮಗು ಹುಟ್ಟಿ ಒಂದು ಸ್ವಲ್ಪ ದಿನ ನಾನು ಲಾಸ್ ಆಫ್ ಪೇನ್ ಅಲ್ಲಿ ಇದ್ದೆ ಕಂಪ್ನಿಗೆ. ಆಗ ಪೂರ್ತಿ ನಾನು ಕೃಷಿ ಕಡೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೆ. ಏನು ಪ್ರತಿ ದಿವಸ ಹೋಗ್ತಾ ಇದ್ರು ಅಥವಾ ಹೇಗೆ ಮಾಡ್ತಿದ್ರಿ? ಹೌದು ಸರ್, ನಾನು ನಮ್ಮ ತಂದೆ ಇಬ್ರು ಬೆಳಗ್ಗೆ ಹೋಗಿ ಮಧ್ಯಾಹ್ನ ತನಕ ಇದ್ದು ಅಲ್ಲಿ ಕೆಲಸಗಳನ್ನ ನೋಡ್ಕೊಂಡು ಬರ್ತಿದ್ದೆ. ಪ್ರತಿ ದಿವಸ ಹೋಗುವಂತದ್ದು ಅನಿವಾರ್ಯನು ಕೂಡ. ಹೌದು ಹೌದು, ಹಾಗಿತ್ತು. ಯಾಕೆಂತಂದ್ರೆ ಕೆಲಸಗಾರರು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ಲೇಬೇಕಾಗತ್ತೆ, ನಮ್ಮ ಕೆಲಸ ಸರಿ ಹೋಗ್ತಿದ್ಯಾ ಇಲ್ವಾ ಅಂತ ನೋಡ್ಲಿಕ್ಕೆ, ಹಾಗಾಗಿ ಹೋಗ್ತಿದ್ವಿ. ಆಫೀಸ್ ಕೆಲಸ ಅಂತೂ ನಾವು ಒಂದು ದಿನ ಬಿಟ್ಟು ಒಂದು ದಿನ ಹೋಗಿ ಟ್ರ್ಯಾಕ್ ಮಾಡ್ತಾನೆ ಇರ್ಬೇಕಾಗತ್ತೆ, ಹೋಗ್ತಾ ಇರ್ತಿದ್ವಿ. ಈಗ ನಿಮ್ಗೇನು ಅನುಭವ ಇರ್ಲಿಲ್ಲ ಕೃಷಿ ಬಗ್ಗೆ, ಹೇಗ್ ಮಾಡಿಸ್ಬೇಕು ಅನ್ನೋ ಅನುಭವ ಇರ್ಲಿಲ್ಲ, ಏನ್ ಮಾಡಿಸ್ಬೇಕು ಅನ್ನೋ ಅನುಭವ ಇರ್ಲಿಲ್ಲ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ಹೆಂಗ್ ತಿಳ್ಕೊಂಡ್ರಿ? ಸರ್, ಈಗ ಅವರು ರಿಸರ್ಚ್ ಮಾಡಿದ್ರು, ರವಿ ಅವರ ಒಂದು ಪ್ಲಾನ್ ಅಲ್ಲಿ ಈ ಎಕ್ಸಿಕ್ಯೂಟ್ ನಡೀತಾ ಇತ್ತು. ಅವರು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರು ಜಮೀನಲ್ಲಿ. ಈಗ ಹಸಿರೆಲೆ ಗೊಬ್ಬರ ಆಗ್ಲಿ, ಭೂಮಿನಲ್ಲಿ ಈಗ ಟ್ರಂಚಿಂದು ಆ ಮಾಹಿತಿಗಳನ್ನ ತಗೊಂಡು ಹೇಗ್ ಮಾಡ್ಬೇಕು ಅಂತ ಅವರೊಂದು ಪ್ಲಾನ್ ಮಾಡ್ತಾ ಇದ್ರು. ಸೊ ಅದನ್ನ ಎಕ್ಸಿಕ್ಯೂಷನ್ ಗೆ ಸ್ಟಾರ್ಟ್ ಮಾಡಿಸ್ತಿದ್ರು, ಬೇಸ್ ವರ್ಕ್ ಎಲ್ಲ ಮಾಡಿಸ್ತಿದ್ರು. ಕಂಟಿನ್ಯೂಟಿ ನನಗೆ ಗೈಡೆನ್ಸ್ ಸಿಕ್ತಿತ್ತು ಅವರಿಂದ. ಸೊ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ. ಹೇಳಿದ್ದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಹೌದು ಹೌದು ಸರ್, ಯಾಕೆಂತಂದ್ರೆ ನನಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ, ಅನುಭವ ಇಲ್ಲ, ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡಿದ್ರಿಂದ ನಾನು ಗೈಡೆನ್ಸ್ ಮೂಲಕ ಹೋಗ್ತಾ ಇದ್ದೆ. ಈಗ ಏನು ಆಸಕ್ತಿ ಇಲ್ದನೆ ಒಂದೇ ಸಾರಿ ಕೃಷಿ ಅನ್ನೋದಕ್ಕೆ ನೀವು ಇಳಿದು ಇದನ್ನೆಲ್ಲ ಮಾಡ್ಲಿಕ್ಕೆ ಕೆಲವ್ರಿಗೆ ಒಂದ್ ಸ್ವಲ್ಪ ಏನೋ ಒಂಥರ ಆಸಕ್ತಿ ಇರೋದಿಲ್ಲ, ಸ್ವಲ್ಪ ಇದ್ಯಾಕೆ ಬೇಕಿದ್ದು ಅಂತ ಹೇಳಿ ಅನ್ಸುತ್ತೆ, ಹಂಗೆ ಯಾವಾಗ್ಲಾದ್ರೂ ಅನ್ನಿಸ್ತಾ ನಿಮ್ಗೆ? ಹಾಗ ಅನ್ಸಿಲ್ಲ ಸರ್, ಯಾಕೆಂತಂದ್ರೆ ಭೂಮಿ ಅನ್ನೋದು ಎಲ್ಲಾರ್ಗೂ ಎಲ್ಲಾ ಸಮಯದಲ್ಲೂ ಮಾಡೋ ಅಂತ ಅವಕಾಶ ಇರಲ್ಲ. ಅವರಿಗೆ ಆ ಅವಕಾಶ ಬಂದಿದೆ, ಅದರಿಂದ ನಾವು ನಮ್ಗೆ ಒಳ್ಳೇದಾಗತ್ತೆ, ಈಗ ಒಂದಿಷ್ಟು ಜನಕ್ಕೆ ಅದರಿಂದ ಒಳ್ಳೇದಾಗತ್ತೆ. ಈಗ ಕಾಯಿಂದಾಗ್ಲಿ ಎಷ್ಟೋ ಜನಕ್ಕೆ ಕಾಯಿ ಸಿಗತ್ತೆ. ಯಾವುದೇ ಒಂದು ಹಾನಿಕಾರಕ ವಿಷಯ ಅಲ್ಲ ಕೃಷಿ ಮಾಡೋ ಅಂತದ್ದು, ಹಾಗಾಗಿ ಯಾವತ್ತು ಹಾಗೇನು ಅನ್ಸಿಲ್ಲ. ರವಿಕಿರಣ್, ಈಗ ಬೆಂಗಳೂರಿನಂತಹ ಮಹಾನಗರದ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ, ಹೊಳೆನಸೀಪುರದ ಯಾವುದೋ ಒಂದು ಹಳ್ಳಿನಲ್ಲಿ ಒಂದಷ್ಟು ಜಮೀನನ್ನ ತಗೊಂಡು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಆಗುತ್ತಾ ಸುಲಭವಾಗಿ? ಸಾಧ್ಯ ಇದೆ, ಆದರೆ ತುಂಬ ಕಷ್ಟನೂ ಇದೆ. ನಮ್ಮ ಡೆಡಿಕೇಶನ್ ತುಂಬ ಬೇಕು. ನಾನು ಶುರು ಮಾಡಿದಾಗ ಶನಿವಾರ ಭಾನುವಾರ ಬಂದು ಮಾಡಿಸ್ತಾ ಇದ್ದೆ. ಶನಿವಾರ ಬೆಳಗ್ಗೆ 4 ಗಂಟೆಗೆ ನಮ್ಮ ಕೆಲಸ ಶುರುವಾಗೋದು. ನಾನು ಅಲ್ಲಿಂದ 4 ಗಂಟೆಗೆ ಎದ್ದು ಇಲ್ಲಿ 8:30-9 ಗಂಟೆಗೆ ಇಲ್ಲಿರ್ತಿದ್ದೆ. ಇಲ್ಲಿ ಬಂದು ಕೆಲಸಗಾರನ ಹುಡುಕೊಂಡು ಅಥವಾ ಅವ್ರಿಗೆ ಹಿಂದಲು ದಿನನೇ 2 ದಿನ ಮುಂಚೆನೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಕೆಲಸನ ಶುರು ಮಾಡಿಸ್ತಾ ಇದ್ವಿ. ಹಾಗಾಗಿ 2 ದಿನ ಮಾಡಿಸಿ ಹೋಗ್ತಾ ಇದ್ದೆ. ಅದಾದ್ಮೇಲೆ ವಾರದಲ್ಲಿ ನನ್ನ ವೈಫ್ ಹೋಗಿ ನೋಡ್ಕೊಳ್ತಾ ಇದ್ರು ಆ ಕೆಲಸಗಳನ್ನ. ಈಗ ಶನಿವಾರ ಭಾನುವಾರ ಅನ್ನೋಂಥದ್ದನ್ನ ಕೊಡೋ ಅಂಥದ್ದು ರಜಾ, ಒಂದಷ್ಟು ರೆಸ್ಟ್ ಮಾಡಲಿ ಅಂತ ಹೇಳ್ಕೊಡ್ತಾರೆ, ನಿಮಗೆ ಬೇಸರ ಆಗ್ತಿರ್ಲಿಲ್ವಾ? ಖಂಡಿತ ಇಲ್ಲ ಸರ್, ನಮಗೆ ಖುಷಿ ಇದ್ದಾಗ ಕೆಲಸದಲ್ಲಿ ಇದೇ ಚೇಂಜ್ ಆಫ್ ವರ್ಕ್ ಅದೇ ರೆಸ್ಟ್ ಆಗುತ್ತೆ, ಹಾಗಾಗಿ ನಮ್ಗೇನು ಅನ್ನಿಸ್ತಾ ಇರಲಿಲ್ಲ. ಎಲ್ಲೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಒಂದಷ್ಟು ಕೃಷಿ ಮಾಡಬೇಕು ಅಂತೇಳಿ ಜಮೀನು ತಗೊಂಡ್ರಿ, ಕೃಷಿಯನ್ನು ಕೂಡ ಪ್ರಾರಂಭವನ್ನು ಮಾಡಿದ್ರಿ. ಇದಕ್ಕಿದ್ದಂಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಎಣ್ಣೆ ಉತ್ಪಾದನೆ ಮಾಡಬೇಕು ಅಂತೇಳಿ ಯಾಕೆ ನಿಮ್ಮ ಮನಸ್ಸಿಗೆ ಬಂತು? ಒಂದು, ನಮ್ಮ ತೋಟದ ಕೊಬ್ಬರಿಗಳಿಗೆ ವ್ಯಾಲ್ಯೂ ಅಡಿಷನ್ ಬೇಕಾಗಿತ್ತು. ಹಾಗಾಗಿ 2020 ಕೊಬ್ಬರಿ ರೇಟ್ ತುಂಬಾ ಕಮ್ಮಿ ಆಗಿತ್ತು, ಮತ್ತೆ ನಾವೇ ಹೋಗಿ ಕೊಬ್ಬರಿ ಎಣ್ಣೆನು ಜಾಸ್ತಿ ದುಡ್ಡಿಗೆ ಕೊಟ್ಟು ತರ್ತಾ ಇದ್ವಿ. ಹಾಗಾಗಿ ಒಂದು ಬ್ಯಾಚ್ನ ನಾವು ಯಾಕೆ ಎಣ್ಣೆ ಮಾಡಿಸಿ ನೋಡಬಾರ್ದು ಅಂದ್ಬಿಟ್ಟು ಎಣ್ಣೆ ಮಾಡಿಸ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟೆ, ಆಫೀಸ್ನಲ್ಲಿ ಕೊಲೀಗ್ಸ್ಗೆಲ್ಲ ಕೊಟ್ಟೆ, ಅವ್ರಿಗೆಲ್ಲ ತುಂಬ ಇಷ್ಟ ಆಯಿತು, ಎಣ್ಣೆ ಪ್ಯೂರಾಗಿ ಚೆನ್ನಾಗಿದೆ, ನೀನೇ ತಂದ್ಕೊಡು, ನಮಗೆ ಊರಿಂದ ತಂದ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂದರು. ಹಾಗಾಗಿ ಶುರು ಮಾಡಿದ್ವಿ. ಇದರ ಹಿಂದಿಂದ ಬ್ಯಾಕ್ ಗ್ರೌಂಡ್ ಬಂದು ನಮ್ಮ ಆಫೀಸ್ಗೆ ಒಂದ್ಸತಿ ಡಾಕ್ಟರ್ ಖಾದರ್ ಸರ್ ಬಂದಿದ್ರು. ಅವರು ಗಾಣದ ಎಣ್ಣೆ ಬಗ್ಗೆ ಹೇಳಿದ್ರು, ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಕೂಡ ಮಾಡಿದ್ದೆ. ಗಾಣದ ಎಣ್ಣೆ ಏನು, ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ನಾವು ತಿಂತಿರೋ ಎಣ್ಣೆಗೂ ಗಾಣದ ಎಣ್ಣೆಗೂ ಏನೇನು ಡಿಫ್ರೆನ್ಸ್ ಇದೆ, ಅದರಲ್ಲಿರೋ ಪೌಷ್ಟಿಕಾಂಶ ಹೇಗೆ ನಮ್ಮ ದೇಹಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದರು. ಅದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಮತ್ತು ಕೆಲವಷ್ಟು ಎತ್ತಿನ ಗಾಣಗಳನ್ನು ಸೆಟಪ್ ಮಾಡಿದ್ದಾರೆ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಆಗಿರ್ಬೋದು, ಮೈಸೂರು ಡಿಸ್ಟ್ರಿಕ್ಟಲ್ಲಿ ಆಗಿರ್ಬೋದು, ಅಲ್ಲಿಗೆಲ್ಲ ಹೋಗಿ ನೋಡು ಇದ್ದೆ ಗಾಣಗಳನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ. ಹಾಗಾಗಿ ನನಗೆ ಇಂಟ್ರೆಸ್ಟ್ ಇತ್ತು, ಅದ್ರ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು ಅಂತ ಅನ್ನಿಸ್ತು ನಮ್ಮ ಕೊಬ್ಬರಿಗಳಿಗೂ. ಅದರಿಂದ ಶುರು ಮಾಡಿದ್ವಿ. ಇದು ಐಡಿಯಾ ಹೆಂಗ್ ಬಂತು ನಿಮ್ಗೆ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಮಾರುಕಟ್ಟೆಗೆ ಅವ್ರು ಬೆಳೆದಿರೋ ಒಂದು ಉತ್ಪನ್ನ ತಗೊಂಡೋದ್ರು ಅಂತ ಅಂದ್ರೆ ಅದಿಷ್ಟಾದ್ರೂ ಇರ್ಲಿ ಬೆಲೆ, ಕೊನೆಗೆ ಅವ್ರಿಗೆ ಹೆಂಗ ಅನ್ಸ್ಬಿಡುತ್ತೆ ಅಂತ ಅಂದ್ರೆ, ಇದು ಯಾರೋ ತಗೊಂಡೋದ್ರು ಸಾಕು, ಒಂದು 10 ರೂಪಾಯಿ ಕೊಟ್ಟು ಆದ್ರೂ ತಗೊಂಡೋದ್ರು ಸಾಕು ಅಂತ ಹೇಳಿ ಅನ್ಸುತ್ತೆ. ಆ ತರ ಕೊಟ್ಟು ಬಂದ್ಬಿಡ್ತಾರೆ. ನೀವು ಎಣ್ಣೆ ಮಾಡ್ಬೋದು, ಇದು ವಾಪಸ್ ತಗೊಂಡ್ಬಂದು ನಾನು ಎಣ್ಣೆ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಗೆ ಹೆಂಗ ಅನ್ನಿಸ್ತು? ನನ್ಗೆ ಫಸ್ಟ್ ಆಫ್ ಆಲ್, ನಾವು ಬೆಳೆದಿದ್ದನ್ನ ಎಷ್ಟು ಪ್ರೀತಿಯಿಂದ ಬೆಳೆದಿರ್ತೀವಿ ಅದನ್ನ ಸುಮ್ಮನೆ ಯಾರ್ದೋ ಕೈಗೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಅದಾದ್ಮೇಲೆ ನಾನು ಎಣ್ಣೆ ರೇಟ್ ಎಷ್ಟಿದೆ ಅಂತ ಎಲ್ಲ ಚೆಕ್ ಮಾಡಿದೆ. ಎಣ್ಣೆ ರೇಟ್ ಮಾತ್ರ ಕಮ್ಮಿ ಆಗಿರಲಿಲ್ಲ, ಆದರೆ ನಮ್ಮ ಕೊಬ್ಬರಿ ರೇಟ್ ಮಾತ್ರ ಕಮ್ಮಿ ಆಗಿತ್ತು. ಹಾಗಾಗಿ ನಾವೇ ಮಾಡಿದ್ರೆ ನಮಗೆ ಒಳ್ಳೆ ರೇಟ್ ಸಿಗ್ಬೋದು ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅದನ್ನ ನೀವು ಪ್ರಾರಂಭವನ್ನ ಮಾಡಿದ್ರಿ. ಈಗ ಎಣ್ಣೆಯನ್ನ ಮಾಡಿಸ್ಬೇಕು ಅಂತ ಅನ್ನಿಸ್ತು, ಮಾಡಿಸಿದ್ರಿ ನೀವು ಎಣ್ಣೆ ತಗೊಂಡೋಗಿ ಯಾವುದೋ ಒಂದು ಗಾಣದಲ್ಲಿ ಮಾಡಿಸಿದ್ರಿ, ಅದನ್ನ ತಗೊಂಡೋಗಿ ಮಾರಾಟವನ್ನು ಕೂಡ ಮಾಡಿದ್ರಿ. ಅದಾದ ನಂತರ ನಾನೇ ನಿರಂತರವಾಗಿ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿದ್ರಿ. ನಿರ್ಧಾರವನ್ನು ಮಾಡಿ ಅದನ್ನು ಕೂಡ ನೀವು ಮಾಡಿಸ್ಬೋದಿತ್ತು, ಅದು ಎಲ್ಲಿ ಗಾಣ ಇರುತ್ತೋ ಅಲ್ಲಿ ತಗೊಂಡೋಗಿ ಕೊಟ್ಟು ಮಾಡಿಸ್ಕೊಂಡು ಬರ್ಬೋದಿತ್ತು. ಆದ್ರೆ ನೀವೇ ಸ್ವಂತ ಒಂದು ಗಾಣವನ್ನು ಮಾಡಬೇಕು ಅಂತೇಳಿ ಆಲೋಚನೆಯನ್ನ ಮಾಡಿದ್ರಿ. ಈ ಆಲೋಚನೆ ಯಾಕೆ ಬಂತು? ನಮ್ಮಿಬ್ರದ್ದು ಮೊದಲಿಂದ ಐಡಿಯಾ ಇತ್ತು ಒಂದಷ್ಟು ಜನಕ್ಕೆ ಇಲ್ಲಿ ಕೆಲಸ ಕೊಡಬೇಕು ಅಂತ. ಹಾಗಾಗಿ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು. ಒಂದು 4 ಜನಕ್ಕಾರ ಕೆಲಸ ಕೊಡ್ಬೋದು ಈ ಎಣ್ಣೆ ಗಾಣಗಳಿಂದ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ಇರೋ ಗಾಣಗಳು ಕಬ್ಬಿಣದ ಗಾಣಗಳು, ಮತ್ತೆ ಅದರಲ್ಲಿ ಒಂದು ಶುದ್ಧತೆನ ಮೇಂಟೈನ್ ಮಾಡೋದಿಲ್ಲ, ಮತ್ತೆ ಅದರಿಂದ ಬರೋ ಆಯಿಲ್ ಕೂಡ ಕ್ಲೀನ್ಲಿನೆಸ್ ಆಗಿರೋದಿಲ್ಲ. ಹಾಗಾಗಿ ಕ್ಲೀನ್ ಆಗಿ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಒಂದು ಗಾಣಗಳನ್ನು ಸೆಟಪ್ ಮಾಡಬೇಕು, ಅದರಲ್ಲೂ ಮರದ ಗಾಣನ ಸೆಟಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ವಿ. ಮರದ ಗಾಣವನ್ನು ಮಾಡಬೇಕು ಅಂತ ಹೇಳಿ ರವಿಕಿರಣ್ ಅವರು ನಿರ್ಧಾರ ಮಾಡಿದ್ಮೇಲೆ ಆಯ್ತು ಮಾಡಿ ಅಂತ ಹೇಳಿ ನೀವು ಓಕೆ ಅಂತ ಅಂದ್ರೆ ಏನಂದ್ರಿ? ಹೌದು ಸರ್, ಮೊದಲು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಈಗ ಆಲ್ರೆಡಿ ವರ್ಕಿಂಗ್ ಇದ್ವಿ, ಜೊತೆಗೆ ಕೃಷಿದು ನೋಡ್ಕೊಳ್ತಾ ಇದ್ವಿ. ಸೊ ಗಾಣ ಅನ್ನೋದೊಂದು ಕಾನ್ಸೆಪ್ಟ್ ನಮಗೆ ಮಾಡೋಕ್ಕಾಗತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ನಮ್ಗೆ ಏನಾಗ್ತಿತ್ತಂತಂದ್ರೆ, ಈಗ ಸುತ್ತಮುತ್ತ ಎಲ್ಲ ಕಡೆನೂ ನಾವು ಫಸ್ಟ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿಸಿದ್ವಿ ನಮ್ಮ ತೋಟ ಕೊಬ್ಬರಿ ಗಾಣ ಕಾನ್ಸೆಪ್ಟ್ಗಿಂತ ಮುಂಚೆ. ಎಲ್ಲೂ ಕ್ಲೀನ್ ಆಗಿ ಮಾಡ್ಕೊಡೋ ಅಂಥದ್ದಾಗ್ಲಿ, ನೀಟಾಗಿ ಮಾಡ್ಕೊಡೋ ಅಂಥದ್ದಾಗ್ಲಿ, ಸುಡುವಂತ ಎಣ್ಣೆನ ನಾವು ತಿಂತಿದೀವಿ ಅಂತ ಗೊತ್ತಾಗಿ, ಅದೆಲ್ಲ ಯೋಚನೆ ನಮಗೂ ಗೊತ್ತಾದಂತಾಗ ನಾವು ಸ್ಟಾರ್ಟ್ ಮಾಡಬೇಕು, ಒಳ್ಳೇದಾಗತ್ತೆ ಜನಕ್ಕೋಸ್ಕರ. ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ತೋಟ ಇದೆ, ಒಬ್ಬೊಬ್ರು ಮನೆಯಲ್ಲೂ. ಅವರು ಆ ಕೊಬ್ಬರಿನ ಕೊಟ್ಟು ಅವರು ಪ್ಯಾರಾಫಿನ್ ಮಿಕ್ಸ್ಡ್ ಆಯಿಲ್ಸ್ನ ತಿಂತಾ ಇದ್ದಾರೆ. ಸೊ ಯಾಕೆ ಅವರಿಗೆ ಈ ಹೆಲ್ಪ್ ಮಾಡಬಾರ್ದು, ಈ ನಾಲೆಜ್ನ ಕೊಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ಹಾಗಾಗಿ ನನ್ನ ಸಪೋರ್ಟ್ ಕಂಪ್ಲೀಟ್ ಆಗಿದೆ. ನೀವು ಕೂಡ ಸಪೋರ್ಟ್ ಮಾಡಿದ್ರಿ. ಈಗ ಬೇರೆ ಗಾಣಗಳು ಏನಿದ್ದಾವೆ, ಮಾಮೂಲಿ ಕೆಲವೊಂದಷ್ಟು ಆಯಿಲ್ ಮಿಲ್ಗಳು ಅಂತ ಹೇಳಿ ಕರಿತೀವಿ ನಾವು, ಆಯಿಲ್ ಮಿಲ್ಗಳು ಅಥವಾ ಗಾಣಗಳು, ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಎಣ್ಣೆ, ಅದರಲ್ಲಿ ಏನು ಸಮಸ್ಯೆ ಇದೆ? ಇವಾಗ ಇರೋ ಆಯಿಲ್ ಮಿಲ್ಸ್ ಅದರಲ್ಲಿ 2-3 ತರ ವಿಧದಲ್ಲಿ ಎಣ್ಣೆನ ತೆಗಿತಾರೆ. ಒಂದು ಬಂದು ಎಕ್ಸ್ಪೆಲ್ಲರ್ಸ್, ಅದರಲ್ಲಿ ಸ್ಟೀಮ್ನ ಪಾಸ್ ಮಾಡಿ ಬೀಜಗಳನ್ನ ತುಂಬಾ ಹೈ ಟೆಂಪರೇಚರಿಗೆ ತಗೊಂಡೋಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅವಾಗ ಆಯಿಲ್ನಲ್ಲಿ ಇರೋ ಸತ್ವಾಂಶ ಎಲ್ಲ ಡಿಕಂಪೋಸ್ ಆಗುತ್ತೆ, ಅಂದ್ರೆ ಒಡೆದು ಹೋಗುತ್ತೆ. ಅದು ನಮ್ಗೆ ಒಂದು ಲೂಬ್ರಿಕೆಂಟ್ ಆಗಿ ಸಿಗುತ್ತೆ ಹೊರತು ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹಾಳಾಗೋಗಿರುತ್ತೆ. ಅದನ್ನ ಈಗ ಹೀಟ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಅದನ್ನ? 120-180 ಡಿಗ್ರಿ ವರ್ಗೂ ಹೋಗುತ್ತೆ. ಇದು ಆದ್ಮೇಲೆ ಎರಡನೇ ತರದಲ್ಲಿ ರೋಟರಿ ಗಾಣಗಳು ಬರುತ್ತೆ. ರೋಟರಿ ಗಾಣಗಳಲ್ಲಿ ಬಂದು ಅದು ಕಬ್ಬಿಣದ ಗಾಣಗಳು. ಕಬ್ಬಿಣದ ಗಾಣಗಳಲ್ಲಿ ಟೆಂಪರೇಚರು 60-80 ಡಿಗ್ರಿ, ಕೆಲವು ಸತಿ 90 ಡಿಗ್ರಿ ವರ್ಗೂ ಹೋಗುತ್ತೆ. ಎಣ್ಣೆ ಟೆಂಪರೇಚರ್ ಯಾವಾಗ 70-80 ಡಿಗ್ರಿಗೆ ಹೋಗುತ್ತೆ ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಒಡೆದು ಹೋಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಒಂದ್ಸತಿ ಬೇಯಿಸಿದ ಎಣ್ಣೆ ಸಿಗುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಹೇಳೋರು ಒಂದ್ಸತಿ ಕರೆದ ಎಣ್ಣೆನ ಮತ್ತೆ ಉಪಯೋಗಿಸ್ಬೇಡಿ, ಬಳಸ್ಬೇಡಿ ಅಂತ. ಏನಕ್ಕೆ ಅಂದ್ರೆ ಅದರಲ್ಲಿರೋ ಸತ್ವಾಂಶಗಳೆಲ್ಲ ಹೊರಟೋಗಿರುತ್ತೆ. ನಮ್ಗೆ ಬರೀ ಲೂಬ್ರಿಕೆಂಟ್ ತರ ಒಂದು ಪ್ರಾಡಕ್ಟ್ ಮಾತ್ರ ಉಪಯೋಗಿಸ್ತಾ ಇದ್ವಿ. ಹಾಗಾಗಿ ಕಮ್ಮಿ ಟೆಂಪರೇಚರ್ ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋಂತ ಎಣ್ಣೆಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳು ಹಾಗೆ ಇರುತ್ತೆ. ಹಾಗಾಗಿ ಗಾಣದ ಎಣ್ಣೆಗಳನ್ನ ತಿನ್ಬೇಕು. ಈ ಗಾಣದ ಎಣ್ಣೆಗಳಲ್ಲಿ ಮರದ ಗಾಣ ಆಗಿ ಇರ್ಬೋದು, ಇದರಲ್ಲಿ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಆಗೋದಿಲ್ಲ, ಆಯಿಲ್ ಟೆಂಪರೇಚರ್ ಜಾಸ್ತಿ ಆಗೋದಿಲ್ಲ, ಅದರಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಈ ಎಣ್ಣೆಗಳು ತುಂಬಾ ಒಳ್ಳೇದು. ಅದಕ್ಕೋಸ್ಕರ ನಾವು ಮರದ ಗಾಣನೇ ಮಾಡಬೇಕು ಅಂದ್ಬಿಟ್ಟು ಮರದ ಗಾಣ ಸೆಟಪ್ ಮಾಡಿದೀವಿ. ಈಗ ಈಗ ಮರದ ಗಾಣ ಆಯ್ತು, ಮತ್ತೆ ಕೆಲವರು ಹಸುಗಳನ್ನ ಬಳಕೆ ಮಾಡ್ಕೊಂಡು ಅದರಲ್ಲೂ ಕೂಡ ಗಾಣ ನಡೆಸ್ಕೊಂಡು ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾರೆ. ಆ ತರದ ಆಲೋಚನೆ ನಿಮ್ಗಿರ್ಲಿಲ್ವಾ? ನಾನು ಫಸ್ಟ್ ಎತ್ತಿನ ಗಾಣಗಳನ್ನೇ ಮಾಡಬೇಕು ಅಂತ ಶುರು ಮಾಡಿದ್ದು. ಇವಾಗ ಮಂಡ್ಯ ಮತ್ತೆ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಒಂದು 2-3 ಎತ್ತಿನ ಗಾಣಗಳೇ ಇದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಎಲ್ಲ ಮಾಡಿದೆ. ಅದಾದ್ಮೇಲಿಂದ ಇಲ್ಲೂ ಗಾಣಗಳನ್ನು ಹುಡ್ಕಕ್ ಶುರು ಮಾಡಿದೆ. ಹಳೆ ಗಾಣಗಳು ಸಿಗುತ್ತೆ, ಅದನ್ನ ಇಟ್ಕೊಂಡು ಮಾಡ್ಬೋದ ಎತ್ತಿನ ಗಾಣಗಳು ಅಂತ. ಆಮೇಲೆ ನನಗೆ ಒಂದು ಆಲೋಚನೆ ಬಂತು, ಇದನ್ನ ಟೆಕ್ನಾಲಜಿ ಮೂಲಕ ಮಾಡ್ಬೋದಾ, ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದಾ, ಕಮ್ಮಿ ಸ್ಪೀಡ್ ನಲ್ಲಿ ಸುತ್ತ ಅಂತ ಗಾಣಗಳು ಇದೆಯಾ, ಎಕ್ಸಿಸ್ಟಿಂಗ್ ಇದೆಯಾ, ಮತ್ತೆ ಮಾಡ್ಬೋದಾ ಅಂತ. ಅವಾಗ ನನಗೆ ಸುಮಾರು ಆಪ್ಷನ್ಸ್ ಕಾಣಿಸ್ತು. ಬೆಂಗಳೂರಿನಲ್ಲಿ ಕೆಲವರು ಮಾಡಿದ್ರು ಆಗ್ಲೇನೆ, ಮತ್ತೆ ಈ ಗಾಣಗಳು ತಮಿಳ್ನಾಡಲ್ಲಿ ತುಂಬಾ ಪ್ರಚಲಿತದಲ್ಲಿತ್ತು. ಹಾಗಾಗಿ ಅಲ್ಲಿಂದ ತಗೊಂಬಂದು ನಾವು ಸೆಟಪ್ ಮಾಡಿದ್ವಿ ಇಲ್ಲಿ. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಪದ್ಧತಿ ಹಾಗೂ ಮಾರುಕಟ್ಟೆಯಲ್ಲಿನ ಅನುಭವ ಈ ಕುರಿತಂತೆ ಚನ್ನರಾಯಪಟ್ಟಣದ ಕೃಷಿಕ ದಂಪತಿಗಳಾದ ರವಿಕಿರಣ್ ಹಾಗೂ ಎವಿ ಶುಭಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ರೈತ ಬಾಂಧವರೇ, ಈ ಸಂದರ್ಶನದ ಮುಂದುವರಿದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡು, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ. ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಆಶಕ್ಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರುತು ಮಾಡಿದ್ಯಾ? ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕಣಮ್ಮಿ. ಪ್ರತಿ ತಿಂಗಳು 9 ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಆಮೇಲೆ 2 ಮತ್ತು 3ನೇ ತಿಂಗಳು ತಪಾಸಣೆಗೆ ಹೋಗೋದನ್ನ ತಪ್ಪಿಸ್ಕೋಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನು ಗುರುತಿಸಿ ವಿಶೇಷ ಗಮನ ಕೊಡ್ತಾರೆ. ನೆನಪಿಡಿ, ಪ್ರತಿ ತಿಂಗಳ 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಪರಿಸರ ಪ್ರಿಯ ಕೃಷಿ ಪದ್ಧತಿ ಹಾಗೂ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣದ ಕೃಷಿಕ ದಂಪತಿಗಳಾದ ರವಿಕಿರಣ್ ಹಾಗೂ ಎವಿ ಶುಭ ಅವರೊಂದಿಗಿನ ಸಂವಾದದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಗಮನಿಸಿ, ಈ ಕಾರ್ಯಕ್ರಮ ನಾಳೆ ಸಂಜೆ 6:51 ಕಿಸಾನ್ ವಾಣಿಯಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 6:00. ಈಗ ಕೆಲವು ಜಾಹೀರಾತುಗಳು. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949 ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್ ಹಾಸನ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಫೆಬ್ರವರಿ 27 ಭಾನುವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ. ಜೀರ್ಣಾಂಗ ವ್ಯೂಹದ ಸಮಸ್ಯೆ, ಮೆದುಳು, ನರ, ಕೀಲು, ಮೂಳೆ ರೋಗ, ಕಿಡ್ನಿ ಸಮಸ್ಯೆ, ಮಕ್ಕಳು ಮತ್ತು ಸ್ತ್ರೀಯರಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ನುರಿತ ತಜ್ಞ ವೈದ್ಯರಿಂದ ಸಲಹೆ ಚಿಕಿತ್ಸೆ ಲಭ್ಯ. ಶಿಬಿರದಲ್ಲಿ ಬಿಪಿ, ಮಧುಮೇಹ ಪರೀಕ್ಷೆ ಉಚಿತ. ನೋಂದಣಿಗೆ ಕರೆ ಮಾಡಿ 7406203666 ಹಾಗೂ 08172-232-666. ಡಾಕುಟ್ರೆ, ಮಿದುಳ್ ಕೆಲ್ಸ ಮಾಡಿಲ್ಲ ಅಂದ್ರೆ ಅವ್ನ್ ಬದುಕಿದ್ದು ಸತ್ತ ಹಾಗೆ. ಅವ್ನ್ ಎಲ್ಲ ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ. ಹೇಳಿ, ಎಲ್ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟ್ರೆ? ಹೃದಯ, 2 kidney, ಲಿವರ್, ಮೇಧೋಜೀರಕ, ಸಣ್ಣ ಕರಳು, ಶ್ವಾಸಕೋಶ, ಒಟ್ಟು 5 ಜನರ ಜೀವ ಉಳಿಸಬಹುದು. ಅಷ್ಟೇ ಅಲ್ಲಮ್ಮ, ಅಂಗಾಂಶಗಳಾದ ಚರ್ಮ, ಮೂಳೆ, ಅಸ್ಥಿರಜ್ಜೆ, ಹೃದಯದ ಕವಾಟ, ಕಾರ್ನಿಯಾ ದಾನದಿಂದ 50 ಜನರ ಜೀವ ಉಳಿಸಬಹುದು. ಸಹಿ ಮಾಡಮ್ಮ, ಒಳ್ಳೆ ಕೆಲ್ಸ. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆಯ ಪ್ರಸಾರದಲ್ಲಿ 6:20 ಗೀತಸುಧಾ ಭಕ್ತಿಗೀತೆಗಳನ್ನು ಆಲಿಸಬಹುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ರಸವಾ